ಜಾದಾ ಕಿಸಾನೋ ಕೋ ಲಾಯೆ ಇನ್ನಿಲ್ಲ ಭಯ ಇನ್ನಿಲ್ಲ ಚಿಂತೆ ಸಿಕ್ಕಿದೆ ನಮಗೆ ಹೊಸ ಮಾರ್ಗ ಮಾಡಿಸಿ ನಾವು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ ಭವಿಷ್ಯವಾಯಿತು ನಿಶ್ಚಿಂತ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಭಾರತ ಸರ್ಕಾರ ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡಾ 15% ಸಹಾಯಧನ ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು ಪಾಲುದಾರಿಕೆ ಉದ್ದಿಮೆಗಳು ರೈತ ಉತ್ಪಾದಕ ಸಂಸ್ಥೆಗಳು ಸಹಕಾರಿಗಳು ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000 ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000 ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಮತ್ತು ಎಂಡೋ ಸರ್ಜರಿ ಸಂಸ್ಥೆ ಹಾಸನ ಮತ್ತು ಮೈಸೂರು. ಈಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462829 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 08172. ಪ್ರೀತಿಯ ಕೇಳುವರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಫಲಸಿರಿ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಫಲಸಿರಿ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಮಳೆಗಾಲದಲ್ಲಿ ತೆಂಗಿನ ತೋಟಗಳ ನಿರ್ವಹಣೆ. ಒಳ್ಳೆಯ ಮಳೆ ಬೀಳ್ತಾ ಇದೆ, ಸಾಕು ಅನ್ನುವಷ್ಟು ಮಳೆಯಾಗಿದೆ. ನಮ್ಮ ಜಿಲ್ಲೆಯ ಬಹಳ ಪ್ರಮುಖವಾದಂಥ ಒಂದು ತೋಟಗಾರಿಕೆ ಬೆಳೆ ಅಂತ ಹೇಳಿದರೆ ತೆಂಗು. ಈ ತೆಂಗಿನ ಬೆಳೆಯನ್ನು ಮಳೆಗಾಲದಲ್ಲಿ ನಾವು ಹೇಗೆ ನಿರ್ವಹಣೆಯನ್ನು ಮಾಡಬೇಕು, ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಮಾತನಾಡ್ತೇವೆ. ತಮಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಇರಬಹುದು. ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ತೆಂಗನ್ನು ನಾಟಿ ಮಾಡಬೇಕೋ ಬೇಡವೋ ಅನ್ನುವಂಥದ್ದು, ಅದಕ್ಕೆ ಬೇರೆ ಬೇರೆ ತರಹದ ಪೋಷಕಾಂಶಗಳನ್ನು ನೀಡಬೇಕೋ ಬೇಡವೋ ಅನ್ನುವಂಥದ್ದು, ಹೀಗೆ ಅನೇಕ ಸಾಕಷ್ಟು ಸಮಸ್ಯೆಗಳು ಮತ್ತು ಸಂದೇಹಗಳು ಇರಬಹುದು. ಅವುಗಳನ್ನು ಕೂಡ ನೀವು ಬಗೆಹರಿಸಿಕೊಳ್ಳಬಹುದು. ನಿಮ್ಮ ಜೊತೆ ಮಾತನಾಡ್ತಾ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಮಳೆ ಇವೆರಡರ ನಡುವೆ ಏನಂತೀರ ಸರ್? ಇಲ್ಲ, ಈಗ ವಿಶೇಷವಾಗಿ ಈ ವರ್ಷ ಮಳೆ ನಮಗೆಲ್ಲ ಗೊತ್ತಿರೋ ಹಾಗೆ ಏನು ನಮಗೆ ಮಳೆ ಆಗಬೇಕಿತ್ತು ಅದಕ್ಕಿಂತ ಡಬಲ್ ಪ್ರಮಾಣದಲ್ಲಿ ಮಳೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳ ಮೇಲೆ ಆಗುವಂಥ ಪರಿಣಾಮ ಸ್ವಲ್ಪ ಕಡಿಮೆನೆ ಹೆಚ್ಚಿಗೆ ಮಳೆಯಿಂದ. ಸೊ ಹೆಚ್ಚಿಗೆ ಮಳೆಯಾದರೆ ನಮ್ಮ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳಿಗೆ ಆದಷ್ಟು ಅನುಕೂಲನೇ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ತೆಂಗಿಗೆ ಸ್ವಲ್ಪ ಅನುಕೂಲನೇ ಆಗ್ತದೆ. ಅದು ವಿಶೇಷವಾಗಿ ನಾವು ಅದನ್ನು ಬಿದ್ದಂಥ ಮಳೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆದರೆ ನಮ್ಮ ತೋಟಗಳಿಗೆ ಅನುಕೂಲ ಆಗ್ತದೆ. ಆದರೂ ಈ ನಮ್ಮ ಅಲ್ಪಾವಧಿ ಬೆಳೆಗಳಲ್ಲಿ ತರಕಾರಿ ಬೆಳೆಗಳು, ಅಥವಾ ಬೇರೆ ಬೇರೆ ಬೆಳೆ ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ ನಮಗೆ ಅನಾನುಕೂಲನೇ ಜಾಸ್ತಿ. ಮಳೆ ಗಿಡಗಳ ಬುಡದಲ್ಲಿ ಮಳೆ ನಿಲ್ತದೆ, ಆವಾಗ ಗಿಡ ಕೊಳೆ ರೋಗ ಸ್ಟಾರ್ಟ್ ಆಗ್ತದೆ, ಬೇರು ಕೊಳೆ ರೋಗ ಸ್ಟಾರ್ಟ್ ಆಗ್ತದೆ. ಅಥವಾ ವಾತಾವರಣ ಭಾಳ ತಂಪಿದ್ದಾಗ ಅನೇಕ ಫಂಗಸ್ ಡಿಸೀಸ್ಗಳು ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ, ಮಿಲ್ಡ್ಯೂ ರೋಗಗಳು ಸ್ಟಾರ್ಟ್ ಆಗ್ತದೆ, ಬೇರೆ ಬೇರೆ ಕೀಟಗಳು ಬೀಳ್ತವೆ. ಈ ಸಂದರ್ಭದಲ್ಲಿ ರೈತರಿಗೆ ಭಾಳ ಅನಾನುಕೂಲ ಆಗ್ತದೆ. ಸೊ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಮಳೆ ಏನು ಹೆಚ್ಚಿಗೆ ಬೀಳ್ತದೆ ಅದನ್ನು ನಾವೆಲ್ಲ ರೈತರುಗಳು ನಾವೇ ಇಲಾಖೆಗಳು ಸೇರಿ ಅದನ್ನು ಒಂದು ಉತ್ತಮವಾಗಿ ಅವಕಾಶವನ್ನಾಗಿ ನಾವು ಪರಿವರ್ತನೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬೆಳೆಗಳಿಗೆ ಅನುಕೂಲ ಆಗ್ತದೆ. ಅದು ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ಅವ್ರ ಜೊತೆ ಮಾತಾಡ್ತಾ ಇನ್ನು ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಬಹುದು. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನಾನು ಅಶೋಕ್ ಅಂತ ಸರ್, ಕೊಮ್ಮನಹಳ್ಳಿ ದುಡ್ಡೋಬ್ಳಿಯಿಂದ ಮಾತಾಡಿ. ಅಶೋಕ್ ಸರ್, ನಮಸ್ತೆ ಸರ್. ಯೋಗೀಶ್ ಸರ್ಗೆ. ಅಶೋಕ್ ಹೇಳಿ. ಅಶೋಕ್, ಆಮೇಲೆ? ಹಾ ಸರ್, ಒಂದು ತೆಂಗಿನ ಮರ ಚೆನ್ನಾಗ್ ಫಸಲು ಬಿಡೋದು ಇದ್ಕಿದ್ದಂಗೆ ಒಂದೂವರೆ ತಿಂಗಳಾಯ್ತು, ಒಣಗಿ ಹೋಗ್ಬಿಟ್ಟಿತ್ತಲ್ಲ ಸರ್ ನಮ್ದು. ಏನು ಅದಕ್ಕಿನ್ನ ಸಿಡ್ಲೆ ನಡಬಡಿತ ಇಲ್ಲ ಸರ್? ಏನಿಲ್ಲ, ಸುಳಿ ಮಾತ್ರ ಹಸರಿದೆ. ಆ ಮಿಕ್ಕ ಗರಿಗಳೆಲ್ಲ ಫುಲ್ ಇಳೆ ಬಿದ್ದಿದೆ ಸರ್, ಎಲ್ಲ ಒಣಗಿ ಹೋಯ್ತವೆ. ಇಳೆ ಬಿದ್ದಿದೆ ಅಲ್ವಾ? ಸೊ ನೀವು ನಮ್ಮ ಕೆರೆಗೋಡು ಆ ರೀತಿ ಮಣ್ಣೇನಾರು ಹೊಡೆದಿದ್ರ? ಫಸ್ಟ್ ಹೊಡೆದಿದ್ದು ಸರ್, ಈಗ ಹೊಡೆದಿಲ್ಲ, ಒಂದು ಎರಡ್ ಮೂರು ವರ್ಷ ಆಯ್ತು ಸರ್. ಮೊದಲು ಹೊಡೆದಿದ್ರಲ್ವಾ? ಆಯ್ತು, ಈಗ ಏನಾಗ್ತದೆ, ನೀವು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆನಲ್ಲಿ ನಮ್ಗೆ ಇದೊಂದು ಈಗಿನ ಬರೀ ಮಾಹಿತಿ ಪ್ರಕಾರ ಎಲ್ಲಿ ನಾವು ಕೆರೆಗೋಡು ಮಣ್ಣನ್ನ ಜಾಸ್ತಿ ನಮ್ಮ ಜಮೀನ್ಗೆ ಹಾಕ್ಸಿದೀವಿ, ಎಸ್ಪೆಷಲಿ ನಮ್ಮ ತೆಂಗಿನ ತೋಟಕ್ಕೆ, ಅಂಥ ತೋಟದಲ್ಲಿ ನಮ್ಮ ಈ ರೀತಿ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಅದು ನಿಮಗೆ ಬಂದಿರೋ ಒಂದು ಕಾಯಿಲೆ ಅಂತ ಹೇಳಿದರೆ ಅದು ಅಣಬೆ ರೋಗ. ಸೊ ತೆಂಗಿಗೆ ಅಣಬೆ ರೋಗ ಅಂತ ಬಂದರೆ ಅಶೋಕ ಏನಾಗ್ತದೆ, ತಕ್ಷಣ ಅದು ಆ ಕೆಳಭಾಗದ ಗರಿಗಳೆಲ್ಲ ಇಳೆ ಬಿದ್ದು ಅದ್ರ ಬಾಡ್ದಂಗೆ ಆಗಿ ಸುಳಿ ಒಂದು ಉಳ್ಕೊಂಡಿರ್ತದೆ. ಸುಳಿನ ಮುಂದಿನ 15 ದಿವಸಕ್ಕೆ ಹೌದು ಕರೆಕ್ಟ್, ಸುಳಿನೂ ಸಹ ಇನ್ನೊಂದು 15 ದಿವಸಕ್ಕೆ ಅದು ಬಾಡಿ ಒಣಗಿ ಕಂಪ್ಲೀಟ್ ಮರನೇ ಹೋಗ್ತದೆ. ಇದು ತೆಂಗಿನ ಮರದಲ್ಲಿ ಎರಡು ಸಂದರ್ಭಗಳಲ್ಲಿ ಆಗಲಿಕ್ಕೆ ಮಾತ್ರ ಸಾಧ್ಯ. ಒಂದು ಸಿಡ್ಲೊಡೆದಾಗ ಅದು ಸಿಡ್ಮಿನ್ ನಮಗೆ ಗೊತ್ತಾಗ್ತದೆ, ಸ್ವಾಭಾವಿಕವಾಗಿ ಸಿಡ್ಲೊಡೆದಾಗ ಅದು ಗರಿಗಳಿಗೆ ಹೊಡಿತದೆ, ಗರಿ ಸ್ವಲ್ಪ ಸುಟ್ಟಂಗಾಗ್ತದೆ, ಅದು ಎಲ್ಲರ ಒಂದು ಭಾಗದಲ್ಲಿ ಸುಟ್ಟ ಭಾಗದಲ್ಲಿ ನಮಗೆ ಗೊತ್ತಾಗ್ತದೆ, ಮತ್ತು ಗರಿಗಳೆಲ್ಲ ಇಳೆ ಬಿದ್ದಂಗೆ ಬಿದ್ದು ಸತ್ತೋಗ್ತದೆ ಅದು ಮರ. ಎರಡನೇದು ಈ ರೀತಿ ಆಗುವಂಥದ್ದು ಅಣಬೆ ರೋಗದಿಂದ ಆಗುವಂಥದ್ದು. ಮೊದಲೇನಾಗ್ತದೆ, ನಮ್ಮ ಎಲ್ಲೋ ಭಾಗದಲ್ಲಿ ಒಂದು ಈ ಕಾಂಡ ಸೋರ ರೋಗ ಬಂದಿರ್ತದೆ, ಕಾಂಡ ಸೋರ ರೋಗದಿಂದ ಅಣಬೆ ರೋಗ ಆಗಿ ಮುಂದಕ್ಕೆ ಅದು ಪರಿವರ್ತನೆಯಾಗಿ ಅಣಬೆ ಸೋರ ರೋಗ ಬಂದು ಕಂಪ್ಲೀಟ್ ಗಿಡನೇ ನಾಶ ಆಗ್ತದೆ ಅಶೋಕ್. ಅದಕ್ಕೆ ಪರಿಹಾರ ಔಷಧಿ ಇದೆ, ಔಷಧಿ ಇದೆ ಖಂಡಿತ, ಅದನ್ನ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಶೋಕ್. ಈಗ ಸ್ವಲ್ಪ ನಾವು ಹೇಳೋದನ್ನ ಸ್ವಲ್ಪ ಗಮನ ಮಾಡಿ ಕೇಳ್ಕೊಳ್ಳಿ. ನಾನು ಈ ಏನು ನಾನು 10-20 ನಿಮಿಷ ಮಾತಾಡ್ತೀನಿ ತಮ್ಮ ಜೊತೆ, ಅದನ್ನೆಲ್ಲ ನಾವು ತೋಟದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಇಂಥ ಅನಾಹುತಗಳನ್ನ ಇಂಥ ರೋಗಗಳನ್ನ ನಾವು ಹತೋಟಿ ಮಾಡಬಹುದು. ವಿಶೇಷವಾಗಿ ನಾವೇನು ಮಾಡ್ಬೇಕು ಅಶೋಕ್ ಅಂತ ಹೇಳಿದ್ರೆ, ಅದನ್ನೇ ನಾವು ಮಾತಾಡ್ಲಿಕ್ಕೆ ಹೊರಟಿದ್ದೀವಿ. ಈಗ ತೆಂಗಿನ ಗಿಡ ಒಂದು ಸ್ವಾಭಾವಿಕವಾಗಿ ಬೆಳೆಯುವಂಥ ಗಿಡ ಅಥವಾ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬೆಳೆಯುವಂಥ ಮರ ಅದನ್ನು. ಸೊ ಅದಕ್ಕೆ ನೀವು ಬೇರೆ ಬೇರೆ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಇತ್ತೀಚೆಗೆ ನೀವು ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ಎಕ್ಸಾಕೋನೋಜೋಲ್ ಅಂತ ಒಂದು ಔಷಧಿ ಸಿಗ್ತದೆ. ಎಕ್ಸಾಕೋನೋಜೋಲ್ ಆ ಔಷಧಿನ ಒಂದು ಅದು ಫಂಗಲ್ ಔಷಧಿ. ಅದನ್ನು ನೀವು ತಂದು ಮರದ ಬಿಡಕ್ಕೆ ಬೇರೆಗಾದರೂ ಕಟ್ಟಬಹುದು, ಅಥವಾ ಆ ಮರದ ಸುತ್ತ ಒಂದು ಮರ ಕಾಂಡದಿಂದ ಒಂದು 3 ಅಡಿ ದೂರದಲ್ಲಿ ಒಂದು ಸಣ್ಣ ಗುಂಡಿಯನ್ನು ಮಾಡಿ ಒಂದು 3-4 ಕಡೆಗೆ ಅದನ್ನು 1 ಲೀಟರ್ ನೀರಿಗೆ ಒಂದು 3-4 ಗ್ರಾಮ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ನೀವು ಔಷಧಿ ಹೇಳ್ತಿರೋದು ನಾನು. ಸೊ ಮಿಶ್ರಣ ಮಾಡ್ಕೊಂಡು ನೀವು ಮರದ ಬುಡಕ್ಕೆ ಸುರಿಬೇಕು ಅದನ್ನು. ಅದನ್ನು ಸುರಿದಾಗ ಏನಾಗ್ತದೆ, ಒಂದು ಒಂದು ಒಂದು ತಿಂಗಳಿಗೆ ಒಂದು 3 ಸಲ ಮಾಡಬೇಕು ಈ ರೀತಿದು. ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಒಂದು 3-4 ಸಲ ಮಾಡಿದರೆ ಸ್ವಲ್ಪ ಬೇರೆ ಮರಗಳನ್ನ ಉಳಿಸ್ಲಿಕ್ಕೆ ಅವಕಾಶ ಆಗ್ತದೆ. ದಯಮಾಡಿ ಅದನ್ನು ಮಾಡಿ. ಒಂದು ಎಲ್ಲ ಮರಗಳಿಗೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಕೊಡುವಂಥದ್ದು, ಎರಡನೇದು ಬೇವಿನ ಹಿಂಡಿಯನ್ನು ಕೊಡುವಂಥದ್ದು, ಮೂರನೇದು ಈ ಔಷಧಿಯನ್ನು ಬಿಡುವಂಥದ್ದು, ಮತ್ತು ಎಲ್ಲಿ ಕಾಂಡ ಸೋರ ರೋಗ ಕಾಣ್ತದೆ ನಿಮ್ಮ ಕಣ್ಣಿಗೆ, ಕಾಂಡದ ಮೇಲೆ ಒಂದು ಹಳದಿ ಒಂದು ಕಂದು ಬಣ್ಣದ ದ್ರವ ಸೋರೋದು ಕಾಣ್ತದೆ, ಅಲ್ಲಿ ಸ್ವಲ್ಪ ನಮ್ಮ ಈ ಬೋರ್ಡೋ ಮಿಶ್ರಣವನ್ನು ಅಥವಾ ನಮ್ಮ ಈ ಇದು ಸಿಗ್ತದಲ್ಲ ಟಾಟಾ ಬ್ಲೈಟ್ಯಾಕ್ಸ್ ಕಾಪರಾಕ್ಸಿಕ್ಲೋರೈಡು, ಅದನ್ನು ತಂದು ಬ್ಲೈಟ್ಯಾಕ್ಸನ್ನು ತಂದು ಸ್ವಲ್ಪ ನೀವು ಕಾಂಡದ ಮೇಲೆ ಅದನ್ನು ಸವರುವಂಥದ್ದು, ಅದನ್ನು ಮಾಡಿದರೆ ನೀವು ಹತೋಟಿ ಮಾಡ್ಬೋದು. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಮುಂದಿನ ದಿವಸಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ನಿಮಗೆ ಅಶೋಕ್. ಹಾಂ, ಮೊದ್ಲೇನಾಯ್ತು ಸರ್, ಸುಣ್ಣ ಮತ್ತೆ ಗಂಜಲ ಉಯ್ದಿದ್ವಿ, ಅದೇನು ಕೆಲಸ ಮಾಡಲಿಲ್ಲ ಸರ್ ಅದು. ಅಲ್ಲ, ಅದಕ್ಕೆ ಇದೊಂದು 3-4 ಕ್ರಮಗಳನ್ನ ಮಾಡಬೇಕು, ಒಂದೇ ಕ್ರಮ ಆಗೋದಿಲ್ಲ ಅಶೋಕ್. ಅದಕ್ಕೆ ಅದಕ್ಕೆ ಇಷ್ಟು ಕ್ರಮಗಳನ್ನ ಮಾಡಿ ಇನ್ನು ನೀವು ಕೇಳ್ತಾ ಹೋಗಿ ನಿಮ್ಗೆ ಇನ್ನೂ ಅವಕಾಶಗಳಾಗ್ತದೆ. ಇನ್ನು ಮುಂದಿನ ಸಲ ನಿಮ್ಗೆ ಸಾಕಷ್ಟು ಮಾಹಿತಿಗಳನ್ನ ಮಾಡಿಕೊಡ್ತೀವಿ ನಾವು. ಔಷಧಿ ತರಬೇಕಾ ಇಲ್ಲ ಈ ತಂದು ಮಾಡಿ, ಈಗ ಸದ್ಯಕ್ಕೆ ಇಲಾಖೆಯಲ್ಲಿ ಸಿಗ್ತಾ ಇಲ್ಲ, ಅದು ನೀವು ಹೊರಗಡೆ ತಂದು ಮಾಡ್ಬೇಕು ಅದನ್ನ. ಹೆಚ್ಚಿ ಹೆಕ್ಸಾ ಹೆಕ್ಸಾ ಕೋನ ಜೋಲ್ ಜೋಲ್ ಹೆಕ್ಸಾಕೋನಾಜೋಲ್ ಅದೊಂದು ಫಂಜಿಸೈಡ್ ಫಂಜಿಸೈಡ್ ಅದೊಂದು ಸಿಸ್ಟಮಿಕ್ ಫಂಜಿಸೈಡ್ ಮತ್ತೆ ತಮ್ಮನ್ನ ಅವಾಗ ಕಾಂಟ್ಯಾಕ್ಟ್ ಮಾಡಿದೆ ಸರ್, ಈಗ ಒಂದು 15ನೇ ಸಲ ತೆಂಗಿನ ಸಸಿ ಇದು ಮಾಡಿಸಿದ್ದು ಸರ್ ಬಂದೇ ಇಲ್ಲ ಸರ್ ನಮ್ಗದು. ಅದನ್ನ ಬನ್ನಿ ನೀವು ನನಗೆ ಕಾರ್ಯಕ್ರಮಕ್ಕೆ ಒಂದಲ್ಲಿ ಒಂದು ನಂದು ನಂದು ನಂಬರ್ ಸಿಗ್ತದೆ ನಿಮಗೆ, ಅದನ್ನು ಫೋನ್ ಮಾಡ್ಕೊಂಡು ಬನ್ನಿ, ನಾನು ಮಾಡಿಸ್ಕೊಡ್ತೀನಿ ಅದನ್ನ ನಮ್ಮ ಆಫೀಸರ್ ಕೇಳಿ. ಅದೇ ಬಂದಿದ್ದೆ ಸರ್ ಪಾಪ, ನೀವು ಅವಾಗ ಒಂದು 12:30 ಆಯ್ತು, ಬೇರೆಯವ್ರಿಗೆ ಯಾರೋ ನಿಮ್ಮ ಇವ್ರಿಗೆ ಹೇಳಿದ್ರಿ ಸರ್ವರ್ಗೆ, ಅವ್ರು ಇದ್ ಮಾಡ್ಕೊಟ್ರು, ನಮ್ಮ ದುಡ್ಡೋಬ್ಳಿ ಮಂಜ ಸರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಮಾಡುದು, ಪಂಚಾಯತಿಂದಲ ಕಳ್ಸಿಲ್ಲ ನಿಮ್ಮದ ಅಂತ ಹೇಳ್ತಾರ ಸರ್ ಲೀಸ್ಟ್. ಹಂಗಾದ್ರೆ ನಿಮ್ದು ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿಲ್ಲ ಅಶೋಕ್, ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಸಿ ಮೊದಲು. ಆಕ್ಷನ್ ಪ್ಲಾನ್ ಅಪ್ರೂವ್ ಆಗ್ಬೇಕು ಪಂಚಾಯತಿ ಕಡೆಯಿಂದ, ಅದು ಬಂದು ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿ ಹೋಗ್ಬೇಕು. ಸ್ವಲ್ಪ ಪಂಚಾಯತಿಲಿ ಒಂದ್ಸಲ ನಿಮ್ ಪಂಚಾಯತಿಯವ್ರ ಜೊತೆ ಮಾತಾಡಿ, ಅಧಿಕಾರಿಗಳ ಜೊತೆ ಮಾತಾಡಿ ಸ್ವಲ್ಪ. 2 ವರ್ಷ ಆಯ್ತು ಸರ್ ನನ್ನ ಹೆಸರು ಬರ್ಸಿ, ಇನ್ನು ಅಪ್ರೂವ್ ಮಾಡಿಲ್ಲ ಅವರು. ಒಂದ್ಸಲ ಮಾತಾಡಿ ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಆಫೀಸರ್ ಹತ್ರ ಮಾತಾಡಿ, ಅಕಸ್ಮಾತ್ ಸಾಧ್ಯ ನನಗೊಂದು ಅವ್ರಿಗೆ ಫೋನ್ ಮಾಡಿಕೊಡಿ, ಮಾತಾಡ್ತೀನಿ ನಾನು ಅವ್ರಿಗೆ. ಆಯ್ತು ಸರ್, ತುಂಬಾ ಥ್ಯಾಂಕ್ ಯು ಸರ್, ಅವಾಗ ಬಂದ ನಮ್ಮನ್ನ ಚೆನ್ನಾಗಿ ಕಂಡ್ರಿ ಸರ್. ಇಲ್ಲ ಇಲ್ಲ ಬನ್ನಿ ಬನ್ನಿ, ಇನ್ನು ನೀವು ಅದನ್ನ ಈಗ ಅಷ್ಟು ನಿಮ್ ಕೆಲಸ ಮುಗ್ದಿಲ್ವಲ್ಲ, ಹಾಗಾಗಿ ನೀವೇನ್ ಮಾಡಿ, ನೀವು ಕೆಲಸ ಮುಗ್ದಿಲ್ವಲ್ಲ ಬನ್ನಿ ಕಾಂಟ್ಯಾಕ್ಟ್ ಮಾಡಿದ್ದೆ, ಮತ್ ನಮಗೆ ಪುರುಷಾರ್ಥ ಆಗ್ಲ ಸರ್. ಮತ್ ಪರವಾಗಿಲ್ಲ, ನೀವು ನನಗೆ ನೀವು ಬರದೇ ಬೇಡ, ಫೋನ್ ಮಾಡಿ ನಮ್ಮ ಅಲ್ಲಿಗೆ ಪಂಚಾಯತಿಗೆ ಹೋಗಿ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ ಅವ್ರಿಗೆ. ಆಯ್ತು ಸರ್, ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದ ಅಶೋಕ್ ಕರೆ ಮಾಡಿದ್ದಕ್ಕಾಗಿ. ಸರ್ ಈಗ ಸರಿ, ತೆಂಗಿನ ಮರ ಏನಿದೆ ಈಗ ನಾ ಅಶೋಕ್ ಅವ್ರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ, ತೆಂಗಿನ ಮರ ಒಂದು ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ತೆಂಗಿನ ಮರ ಒಂದು ನೈಸರ್ಗಿಕವಾಗಿ ಅಥವಾ ಸ್ವಾಭಾವಿಕವಾಗಿ ಬೆಳೆಯುವಂಥ ಮರ. ಹೌದು, ನಾವು ಅದರ ಮೇಲೆ ಏನು ಒತ್ತಡಗಳನ್ನ ಏರಬಾರ್ದು, ನೀನು ಹೀಗೆ ಬೆಳಿ ಹಾಗೆ ಬೆಳಿ ಹಾಗೆ ಮಾಡುವಂತ. ಸೊ ನಮ್ಮಲ್ಲಿ ಏನಾಗ್ತಾ ಇದೆ, ಈ ಸ್ವಾಭಾವಿಕವಾಗಿ ಬೆಳೆಯುವಂಥ ಮರವನ್ನ ನಾವೊಂದು ಕಟ್ಟುಪಾಡಿಗೆ ಸಿಗಿಸ್ತಾ ಇದ್ದೀವಿ. ಅದನ್ನ ಈ ಕಟ್ಟುಪಾಡಿಗೆ ಸಿಗಿಸ್ತಿರೋ ಪರಿಣಾಮವಾಗಿ ಇಂದು ತೆಂಗಿನಲ್ಲಿ ಅನೇಕ ರೋಗಗಳು ಬರ್ತಾ ಇದೆ. ಅದು ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರೇಳಿ ಮಾತನಾಡಿ. ನಮಸ್ತೆ ಸರ್, ನಾನು ಚಿಕ್ಕಮಂಗ್ಳೂರು ತಾಲೂಕು ಹೊಸಪುರದಿಂದ ಅನ್ಪೂರ್ಣ ರಂಜನ್ ಅಂತ ಮಾತಾಡಿ. ಅನ್ಪೂರ್ಣ ಅವ್ರೆ, ಸರ್ ನಮ್ ಕಡೆ ನಮ್ ಏರಿಯಾದಲ್ಲೆಲ್ಲ ಎಷ್ಟೇ ಇದು ತೆಂಗಿನ ಮರಗಳ ಹಾಕಿದ್ರೆ ಬರದೇ ಇಲ್ವಲ್ಲ, ಈ ಕಾರಣ ಏನ್ ಸರ್? ತೆಂಗಿನ ಮರ ಬಂದಿಲ್ವಾ ಮೇಡಮ್ ತಮ್ಮ ಜಮೀನಲ್ಲಿ? ಇಲ್ಲ ಇಲ್ಲ ಬಂದಿಲ್ಲ, ಮತ್ತೆ ಬಂದ್ರು ಅದೇನಾಗುತ್ತೆ ಒಂದ್ ಸ್ವಲ್ಪ ಟೈಮ್ ಬರುತ್ತೆ, ಆಮೇಲೆ ಸತ್ತೋಗ್ಬಿಡುತ್ತೆ, ಮತ್ತೆ ಕಾಯಿನೇ ಬಿಡಲ್ಲ ಸರ್. ಈ ಸೈಡ್ ಚಿಕ್ಕಮಂಗ್ಳೂರ್ ಎಲ್ಲಿ ಮೇಡಮ್, ಎಲ್ಲಿ ಯಾವ ತಾಲೂಕು? ನಮ್ದು ಹೊಸಪುರ ಅಂತ, ಚಿಕ್ಕಮಂಗ್ಳೂರ್ ತರ ಹಿರೇಕೊಳಲೆ ಸೈಡ್. ಹೊಸಪುರ, ಮಳೆ ಮಳೆ ಜಾಸ್ತಿ ಆಗುತ್ತ ಅಲ್ಲಿ? ತುಂಬಾನೇ ಮಳೆ ಸರ್. ಇಲ್ಲ ಮೇಡಮ್, ಈಗ ಇಲ್ಲ ಇಲ್ಲ ಹೇಳ್ಬಿಡ್ತೀನಿ. ಈಗ ಈಗ ಉದಾಹರಣೆಗೆ ಮೂಡಿಗೆರೆನಲ್ಲೂ ಮಳೆ ಆಗ್ತದೆ, ಆದ್ರೆ ಮೂಡಿಗೆರೆನಲ್ಲಿ ತೆಂಗಿನಕಾಯಿ ಬಿಡ್ತದೆ ಅದು. ಆಯ್ತಾ, ಈಗ ನಾನು ಮಂಗಳೂರಲ್ಲಿದ್ದೆ, ಮಂಗಳೂರಲ್ಲೂ ಜಾಸ್ತಿ ಮಳೆ ಆಗ್ತದೆ, ಶಿವಮೊಗ್ಗದಲ್ಲೂ ಜಾಸ್ತಿ ಮಳೆ ಆಗ್ತದೆ, ತೀರ್ಥಹಳ್ಳಿನಲ್ಲೂ ಜಾಸ್ತಿ ಮಳೆ ಆಗ್ತದೆ, ತೆಂಗಿನ ಗಿಡ ಬಿಡ್ತದೆ, ಹಂಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೆ, ತೆಂಗಿನ ಗಿಡ ಬಿಡದಲ್ಲಿ ಬೇರೆ ಗಿಡ ಗಿಡ್ದಂಗೆ ಸಾಯುವಂಥ ಪ್ರಮೇಯ ಬರೋದೇ ಇಲ್ಲ. ಸ್ವಲ್ಪ ನೀವು ಪ್ರಯತ್ನ ಮಾಡಿ ನೋಡಿ, ನಿಮ್ಗೇನಾದರೂ ಅಂಥ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನನಗೆ ಗೊತ್ತಾಗ್ತಾ ಇಲ್ಲ ಅದು. ಯಾಕೆಂದರೆ ತೆಂಗಿನ ಗಿಡ ಯಾವ ನಾನು ಅತಿ ಮಳೆ ಬೀಳೋ ಜಾಗ ನೋಡಿದ್ದೀನಿ, ಅತಿ ಮಳೆ ಬೀಳದಿರೋ ಜಾಗ ನೋಡಿದ್ದೀನಿ, ಎಲ್ಲಾ ಜಾಗದಲ್ಲೂ ತೆಂಗಿನ ಗಿಡ ಮರ ಬೀಳ್ತದೆ. ಗದ್ದೆ ಇದ್ದಿದಾಗ ಅದನ್ನೆಲ್ಲ ಈಗ ಕಾಫಿ ತೋಟ ಮಾಡಿರೋದು, ಅದಕ್ಕೋಸ್ಕರ ಎಲ್ಲಾದ್ರ ರೀತಿ ಆಗುತ್ತಾ ಗೊತ್ತಿಲ್ಲ. ಇಲ್ಲ ಏನಿಲ್ಲ, ನೀವು ಕಾಫಿ ತೋಟ ಮಾಡಿದ್ರು ಬುಡ ಅದು ಸುತ್ತಮುತ್ತ ಗಿಡಗಳನ್ನ ನೆಟ್ರೆ ಬರ್ತದೆ. ಅದನ್ನೇ ಹೇಳ್ತಾ ಇರೋದು ನಿಮ್ಗೆ, ತೆಂಗಿನ ಗಿಡ ಹಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಮರಗಳಂಗ ಅದು ಸ್ವಲ್ಪ ಗಟ್ಟಿ ಮರ ಅದು. ಇಪ್ಪತ್ತೈದು ಗಿಡಗಳನ್ನೆಲ್ಲ ಹಾಕಿ ಸತ್ತೋಗಿದೆ ಸರ್, ಹಾಗಾಗಿ ಇಲ್ಲ ಬೇರೆ ಕಾರಣ ಸತ್ತೋಗಿರ್ಬೋದು ಅದು, ಬಟ್ ಹೀಗೆ ಬೇರೆ ಬೇರೆ ಕಾರಣ ಸತ್ತೋಗಿರೋದು ಬಿಟ್ರೆ, ಬಟ್ ಅಲ್ಲಿ ಆ ಜಾಗದಲ್ಲಿ ಬರ್ಲಿಕ್ಕೆ ಇಲ್ಲ ಅಂತ ಇಲ್ಲ ಅನ್ನಪೂರ್ಣ, ಬರ್ಲಿಕ್ಕೆ ಇಲ್ಲ ಅಂತ ಇಲ್ಲ. ಇನ್ನೊಂದ್ ಸ್ವಲ್ಪ ಪ್ರಯತ್ನ ಪಡೋಣ. ಹಂಗೇನಾದ್ರೆ ನಮ್ಮ ಅಲ್ಲಿ ನಿಮ್ಮ ಚಿಕ್ಕಮಂಗ್ಳೂರು ತಾಲೂಕಲ್ಲಿ ನಮ್ಮ ಇಲಾಖೆ ಇದೆಯಲ್ಲ ತೋಟಗಾರಿಕೆ ಇಲಾಖೆ, ಸ್ವಲ್ಪ ಸಂಪರ್ಕ ಮಾಡಿ ಒಂದು ಅಧಿಕಾರಿಗಳ ಹತ್ರ ಒಂದ್ಸಲ ಕರ್ಕೊಂಡೋಗಿ ತೋರಿಸಿ ಅವ್ರನ್ನ. ಏನಾದ್ರೂ ಅಂತ ಪರ್ಟಿಕ್ಯುಲರ್ ನಿಮ್ಮ ಜಮೀನಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದ್ರೆ ನಿಮ್ಗೆ ತಿಳಿಸ್ಕೊಡ್ತಾರೆ ಅವರು. ಬರ್ಬೇಕದು, ಖಂಡಿತ ಬರ್ಬೇಕು, ಯಾಕಂದ್ರೆ ಚಿಕ್ಕಮಂಗ್ಳೂರ್ ತಾಲೂಕಿಂತ ಮೂಡಿಗೆರೆ ತಾಲೂಕಲ್ಲಿ ಜಾಸ್ತಿ ಮಳೆ ಬೀಳ್ತದೆ. ಹೌದು, ನರಗಳಲ್ಲಿ ಈ ಸೈಡ್ ಎಲ್ಲ ಬರುತ್ತೆ, ಗಿಡಗಳು ತುಂಬಾ ಇದೆ, ಮರಗಳೆಲ್ಲ ಇಲ್ಲ ಬರ್ತದೆ ಹಂಗೆ. ಇಲ್ಲ ಇಲ್ಲ, ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೋ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಸತ್ತೋಗಿರ್ಬೋದು ಒಂದು ಒಂದು ಐದು ಸ್ವಲ್ಪ ಗಿಡಗಳು, ಬಟ್ ಒಂದ್ಸಲ ಹಂಗ್ ತೋರಿಸಿ, ಒಂದೊಮ್ಮೆ ಕರ್ಕೊಂಡೋಗಿ ತೋರಿಸಿ, ನಿಮ್ಗೆ ಅರ್ಥ ಆಗ್ಬೋದು ಸ್ವಲ್ಪ. ಧನ್ಯವಾದ ಅನ್ನಪೂರ್ಣ ಅವರ ಕರೆ. ಅದರಿಂದ ತೆಂಗಿನ ಗಿಡ ನಾನು ಹೇಳ್ತಾ ಇದ್ದೆ ಬಹಳ ಸ್ವಾಭಾವಿಕವಾಗಿ ಬೆಳೆಯುವಂತ ಗಿಡ. ಕೆಲವೊಂದಷ್ಟು ಒತ್ತಡ ಹಾಕ್ತೀವಿ ಅಂತ ಹೇಳಿದ್ರೆ ಹೌದು, ಯಾವ್ಯಾವ ಒತ್ತಡ? ಅದನ್ನೇ ಈಗ ಸ್ವಾಭಾವಿಕವಾಗಿ ಬೆಳೆಯುವಂತ ಗಿಡದ ಮೇಲೆ ಈಗ ಉದಾಹರಣೆಗೆ ನಾನು ಮಾತಾಡಬೇಕಾದ್ರೆ, ನಮ್ಮ ಕಡೆ ಬೇಸಾಯ ಪದ್ಧತಿಗಳನ್ನೇ ಬದಲಾವಣೆ ಮಾಡ್ಕೊಬಿಟ್ಟಿದ್ದಾರೆ. ಒಂದು ಏನು ಬೇಸಾಯ ಫಸ್ಟ್ನೇ ಬದಲಾವಣೆ ಮಾಡ್ಕೊಂಡಿರುವಂಥದ್ದು, ಹೊರಭಾಗದಿಂದ ಅತಿ ಹೆಚ್ಚು ಮಣ್ಣನ್ನು ತಂದು ಹಾಕುವಂಥದ್ದು. ಅತಿ ಹೆಚ್ಚು ಮಣ್ಣನ್ನ ತಂದು ಹಾಕ್ಬೋದು, ಆಗ್ಬಾರ್ದು ಅಂತ ಹೇಳೋದಿಲ್ಲ, ಆದ್ರೆ ಆ ಗೋಡು ಮಣ್ಣು ಜೇಡಿ ಮಣ್ಣನ್ನ ತಂದು ಹಾಕ್ತಾ ಇದ್ದಾರೆ ಈಗ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸಿದ್ದರಾಮಯ್ಯ ಮಾತಾಡಿ. ಎಲ್ಲಿಂದ ಸಿದ್ದರಾಮಯ್ಯ ಅವರೇ? ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡನಗಿರಿ. ಮಾತಾಡಿ ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನಮ್ಮಲ್ಲಿ ರಸ ಬಸಿಯ ರೋಗ ಇದೆ, ತೆಂಗಿನ ಮರಗಳಿಗೆ ರಸ ಬರ್ತಕ್ಕಂತ ರೋಗ. ಅದರಿಂದ ಕ್ರಮೇಣ ಗ್ರಾಜುಯಲಿ ಗರಿಗಳು ಕೆಳಗೆ ಜೋತ್ ಬಿದ್ದು ಗರಿಗಳ ಸಂಖ್ಯೆ ಕಡಿಮೆ ಆಗೋದ್ರ ಜೊತೆಗೆ ಫಸಲು ಕಡಿಮೆ ಆಗುತ್ತೆ. ಒಂದು ಇನ್ನೊಂದು ರಸ ಸೋರ್ತಕ್ಕಂಥದ್ದು ಕಣ್ಣಿಗೆ ಕಾಣುತ್ತೆ. ಇನ್ ಕೆಲವು ಮರಗಳಲ್ಲಿ ರಸ ಸೋರದಲ್ಲೇ ಗರಿ ಜೋತ್ ಬಿದ್ದವಲ್ಲ, ಜೋತ್ ಬಿದ್ದು ಅದ್ರ ಗರಿಗಳ ಸಂಖ್ಯೆ ಕಾಯಿ ಸಂಖ್ಯೆ ಕಡಿಮೆ ಆಗಿ ಕಾಯಿಗಳ ಗಾತ್ರನೂ ಕ್ಷೀಣಿಸಿದೆ. ಅದನ್ನೇ ನಮ್ಮ ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ ಹೆಸರು ಹೇಳ್ತಾರೆ, ನಮ್ಗೆ ಡೆಪ್ಯೂಟಿ ಸಿಎಂ, ನಮ್ಮ ಸಿಎಂ ಆಗ್ಬಿಟ್ಟು ಅವ್ರಿಗೆ ಮಾನ್ಯ ಅನ್ನಂಗೆ ಬರ್ತದೆ. ಸೊ ಸಿದ್ದರಾಮಯ್ಯನವ್ರಿಗೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ನಾನು ಅದನ್ನೇ ಮಾತಾಡ್ತಾ ಇದ್ದೆ ಈಗ. ಏನ್ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರೆ, ತೆಂಗಿನ ಮರದಲ್ಲಿ ನಾವು ಬೇಸಾಯ ಪದ್ಧತಿಗಳನ್ನೇ ಬದಲಾವಣೆ ಮಾಡ್ಕೊಬಿಟ್ಟಿದ್ದೀವಿ ಈಗ. ನಮ್ಮ ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ ಮತ್ತೆ ಮಂಡ್ಯ ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಅತಿ ಹೆಚ್ಚಾಗಿ ಕಾಣ್ ಬರ್ತಾ ಇದೆ ನಮ್ಮಲ್ಲಿ. ವಿಶೇಷವಾಗಿ ಕಾಂಡಸೋರ ರೋಗ ಆದ ನಂತರ ಅಣಬೆ ರೋಗ ಬರ್ತದೆ. ಇವೆರಡು ರೋಗಗಳನ್ನು ನಮ್ಮ ತೆಂಗಿನ ಮರಕ್ಕೆ ಮಾರಕವಾದಂಥ ರೋಗಗಳು. ನೀವು 25-30 ವರ್ಷ ತೆಂಗಿನ ಮರಗಳನ್ನ ಸಾಕಿರ್ತೀರಿ, ಕೇವಲ 5-6 ತಿಂಗಳಲ್ಲಿ ಆ ಮರಗಳನ್ನ ಅದು ಸಾಯಿಸ್ತದೆ ಆ ರೋಗ ಬಂದು. ಸೊ ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಕೆಲವೊಂದು ಕ್ರಮಗಳನ್ನ ಅನುಸರಿಸಬೇಕು. ನಾವು ಕ್ರಮಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈಗ. ಮಧ್ಯಮ ಪ್ರಾಯದ ಗಿಡಗಳಿಗೆ ಎಲ್ಲದಕ್ಕೂ ಮಧ್ಯಮ ಪ್ರಾಯ, ಹಳೆ ಪ್ರಾಯ, ಹೊಸ ಪ್ರಾಯ ಅಂತ ಇಲ್ಲ. ಅದು ಎಲ್ಲರೂ ಅದು ನಿಮ್ಮ ಜಮೀನಿನಲ್ಲಿ ಒಂದ್ಸಲ ಬಂದರೆ ಎಲ್ಲ ರೀತಿಯ ಗಿಡಗಳಿಗೂ ಬರ್ತದೆ ಅದು ರೋಗ. ಅದರಿಂದ ನೀವು ಈ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಪೂರ್ತಿ ನಮ್ಮ ಸಂಭಾಷಣೆಯನ್ನು ಕೇಳಿ ಈಗ ನೀವು ಫೋನ್ ಕಟ್ ಮಾಡಿ ನಾನು ಏನೇನು ಹೇಳ್ತೀನಿ ಕೇಳ್ಕೊಂಡು ಹೋಗಿ ಅಷ್ಟೇ ಸಾಕು ನೀವು. ಧನ್ಯವಾದ. ಸೊ ಈಗ ನಾನೇನು ಹೇಳ್ತಾ ಇದ್ದೆ, ಸೊ ನಾವು ಕೆಲವೊಂದು ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಏನು ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದೀವಿ? ನಮಗೆ ಯಥೇಚ್ಛವಾಗಿ ನಮ್ಮ ಕೆರೆ ಮಣ್ಣು, ಗೋಡ್ ಮಣ್ಣು ಸಿಗ್ತದೆ ಅಂತ ನಮ್ಮ ತೋಟಕ್ಕೆ ಬಂದು 1/2-3 ಅಡಿ ಗೋಡ್ ಮಣ್ಣನ್ನು ಹಾಕಿಸ್ಬಿಡ್ತೀವಿ. ಸೊ ಗೋಡ್ ಮಣ್ಣನ್ನು ಹಾಕಿಸಿದ ತಕ್ಷಣ ಬೇರು ಭಾಗದಲ್ಲಿ ತೆಂಗಿನ ಮರದ ಚಟುವಟಿಕೆಗಳೇ ನಿಂತು ಹೋಗ್ತವೆ. ಸೊ ತೆಂಗಿನ ಮರದ ಚಟುವಟಿಕೆಗಳು ನಿಂತು ಹೋಗೋದ್ರಿಂದ ಬೇರುಗಳು ಬಿಗ್ದಂಗಾಗಿ ನಂತರ ಏನಾಗ್ತದೆ, ಬೇರಿನ ಉಸಿರಾಟ ಕಡಿಮೆ ಆಗ್ತದೆ. ಬೇರಿನ ಉಸಿರಾಟ ಕಡಿಮೆ ಆದಾಗ ಆಹಾರ ಏನು ಕೆಳಗಿಂದ ಬರಬೇಕಲ್ಲ, ಆಹಾರ ಮೇಲೆ ಹೋಗೋದಿಲ್ಲ, ಗಿಡಗಳು ಸೌಕ್ಲಾಗ್ ಬರ್ತವೆ. ಸೌಕ್ಲಾಗ್ ಬಂದಂತ ಸಂದರ್ಭದಲ್ಲಿ ಈ ಫಂಗಸ್ ಬಂದು ಅಟ್ಯಾಕ್ ಮಾಡ್ತದೆ ಅದನ್ನ. ಎಲ್ಲರ ಗಾಯಗಿ ಆದ ಸಂದರ್ಭದಲ್ಲಿ ಫಂಗಸ್ ಬಂದು ಅಟ್ಯಾಕ್ ಮಾಡ್ತದೆ. ಆ ಫಂಗಸ್ ಚೆನ್ನಾಗಿ ಬೇರು ಮತ್ತೆ ಕಾಂಡವನ್ನು ತಿಂದು ಕಾಂಡದಲ್ಲಿ ರೋಗ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ರೋಗ ಆ ದ್ರಾವಣದ ರೂಪದಲ್ಲಿ ಹೊರಗಡೆ ಬಂದು ಅದು ಇಡೀ ಮರವನ್ನ ಸ್ಲೋ ಆಗಿ ಸಾಯಿಸ್ತಾ ಒಂದು 5-6 ತಿಂಗಳಲ್ಲಿ ಇಡೀ ಮರ ಸತ್ತು ಹೋಗ್ತದೆ. ಲೇಟೆಸ್ಟ್ ಅಲ್ಲಿ ಅಣಬೆ ರೋಗ ಕನ್ವರ್ಟ್ ಆಗ್ತದೆ. ಅಣಬೆ ರೋಗ ಕನ್ವರ್ಟ್ ಆದ್ರಂತೂ ಕಂಪ್ಲೀಟ್ ಆಗಿ ಮರ ಸತ್ತು ಹೋಗುತ್ತೆ. ಅದಕ್ಕೆ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಗೋಡ್ ಮಣ್ಣು ಅಥವಾ ಜೇಡಿ ಮಣ್ಣನ್ನು ದಯಮಾಡಿ ತೆಂಗಿನ ತೋಟಕ್ಕೆ ಹೊಡೆಸ್ಬೇಡಿ. ನಮಗೆ ಫ್ರೀಯಾಗಿ ಸಿಕ್ಬಿಡ್ತದೆ ನಮ್ಮ ಕೆರೆನಲ್ಲಿ ಅಥವಾ ಪಕ್ಕದ ಗದ್ದೆಗಳಲ್ಲಿ ಅಂದ್ಬಿಟ್ಟು ತಂದು ಹೊಡೆಸ್ಬಿಟ್ರೆ ಖಂಡಿತವಾಗಿಯೂ ನಮ್ಮ ತೋಟವನ್ನು ನಾವೇ ನಾಶ ಮಾಡ್ಕೊಳ್ತೀವಿ. ಇದು ಮೊದಲನೇ ಪದ್ಧತಿ. ಎರಡನೇ ಪದ್ಧತಿ, ಮೊದಲು ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು, ಪೂರ್ವಿಕರು ಏನು ಮಾಡ್ತಾ ಇದ್ರು, ಎತ್ತುಗಳಲ್ಲಿ ಜಮೀನನ್ನೆಲ್ಲ ಉಳುಮೆ ಮಾಡ್ತಿದ್ರು, ತೆಂಗಿನ ತೋಟವನ್ನು ಉಳುಮೆ ಮಾಡ್ತಿದ್ರು. ನಾವೆಲ್ಲ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ತೆಂಗಿನ ಬೇರುಗಳು ನಾವೇನು ಕರಿತೀವಲ್ಲ, ಫೈಬ್ರಸ್ ರೂಟ್ ಸಿಸ್ಟಮ್, ಅದು ನಮ್ಮ ತಲೆ ಕೂದಲಿದ್ದಂಗೆ ಇರ್ತದೆ, ಅದು ಎಲ್ಲ ಕಡೆನೂ ಹರಡಿರ್ತವೆ ತೆಂಗಿನ ಬೇರುಗಳು. ಅದು ತಾಯಿ ಬೇರು ಪದ್ಧತಿ ಅಲ್ಲ. ಅದು ಬೇರು ಸಿಸ್ಟಮ್ ಅನ್ನ ಬರ್ತವೆ, ಎರಡು ರೀತಿ ಬೇರು ಸಿಸ್ಟಮ್, ಒಂದು ತಾಯಿ ಬೇರು, ಇನ್ನೊಂದು ಈ ಫೈಬ್ರಸ್ ಬೇರು ಸಿಸ್ಟಮ್. ಇದು ಫೈಬ್ರಸ್ ಬೇರು ಸಿಸ್ಟಮ್, ಅದು ಬೇರುಗಳು ಆದಷ್ಟು ಮೇಲ್ಭಾಗದಲ್ಲೇ ಇರ್ತವೆ, ಮರದಿಂದ 2-2.5 ಅಡಿ ಕೆಳಭಾಗದಲ್ಲಿ ಇರ್ತವೆ ಬೇರುಗಳು. ಸೊ ಮೇಲ್ಭಾಗದಲ್ಲಿ ಬೇರುಗಳು ಇರೋದ್ರಿಂದ ಕೆಳಭಾಗ ಬೇರುಗಳು ಅತೀ ನಮಗೆ ಆಳವಾಗಿ ಹೋಗಿರೋದಿಲ್ಲ. ಈ ತೆಂಗಿನ ಮರದಲ್ಲಿ ಬೇರುಗಳು ಆಳವಾಗಿ ಹೋಗದೇ ಇರೋದ್ರಿಂದ ಏನು ಮಾಡ್ತೀವಿ ನಾವು, ಟ್ರ್ಯಾಕ್ಟರ್ಗಳಲ್ಲಿ ಇತ್ತೀಚೆಗೆ ನಾವು ಈ ಎತ್ತುಗಳು ಉಳುಮೆ ಮಾಡಿಸ್ತಾ ಇದ್ರೆ ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ, ಹಿರಿಯರು ಉಳುಮೆ ಮಾಡಿಸೋದು ಗೊತ್ತಾಗ್ತಿಲ್ಲ ನಮಗೆ. ಈಗ ನಾವು ಟ್ರ್ಯಾಕ್ಟರ್ನ ಉಳುಮೆ ಮಾಡಿಸ್ತೀವಿ, ಟ್ರ್ಯಾಕ್ಟರ್ ಉಳುಮೆ ಮಾಡಿಸೋದು ಪರಿಣಾಮ ಏನಾಗ್ತಾ ಇದೆ ಅಂತ ಹೇಳಿದರೆ, ವರ್ಷಕ್ಕೆ ಕನಿಷ್ಠ ನಮ್ಮ ರೈತರುಗಳು ಏನು ಮಾಡ್ತಾರೆ, 4-5 ಬಾರಿ ತೋಟಗಳು ಉಳುಮೆ ಮಾಡಿಸ್ತಾರೆ. ಸೊ ಟ್ರ್ಯಾಕ್ಟರ್ ತೂಕ ನಾವು ಸುಮ್ಮನೆ ಜನರಲ್ ಆಗಿ ಸಾಮಾನ್ಯವಾಗಿ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಟ್ರ್ಯಾಕ್ಟರ್ ತೂಕ 2.5-3 ಟನ್ ತೂಕ ಇರ್ತದೆ. ಅದು 3,000 ಕೆಜಿ. ಹೌದು, 3,000 ಕೆಜಿ ತೂಕ ಇದ್ದಾಗ ಮರದ ಬುಡದಲ್ಲಿ ಅದು ಪಾಸ್ ಆಗ್ತದಲ್ಲ, ಆ ಕಡೆ ಈ ಕಡೆ 3-4 ಸಲ ಪಾಸ್ ಆಗ್ತದೆ. ಅದು ಪಾಸ್ ಆ ಸಂದರ್ಭದಲ್ಲಿ ಬೇರುಗಳಿಗೆ ಕುಕ್ತಂಗೆ ಆಗ್ತದೆ ಅದು. ಸೊ ನಾವೇನ್ ತಿಳ್ಕೊಳ್ತೀವಿ, ಮೇಲ್ಭಾಗದಲ್ಲಿ ಸ್ವಲ್ಪ ಒಂದು 1/2 ಅಡಿಗೆ ಕಾಲ, ಒಂದು 5-6 ಇಂಚು ಹಾಕಿ ಅದು ಮೇಲೆ ಲೂಸ್ ಮಾಡ್ಕೊಂಡು ಹೋಗಿರ್ತದೆ ಮಣ್ಣನ್ನು. ಬಟ್ ಅಷ್ಟೇ ತೂಕವನ್ನು ಕೆಳಭಾಗದಲ್ಲಿ ಹಾಕಿ ಬೇರ್ಗೆ ಗಾಯ ಮಾಡ್ತದೆ, ಅದು ಬೇರ್ಗೆ ಗಾಯ ಮಾಡೋದು ಒಂದು ಪ್ರೆಸ್ ಮಾಡ್ದಂಗೆ ಆಗ್ತದೆ. ಹೇಗೆ ನಮ್ಮ ಕಾಲಿನ ಮೇಲೆ ಅಥವಾ ನಮ್ಮ ಪಾದದ ಮೇಲೆ ಆನೆ ಪಾದವನ್ನು ಇಟ್ಟರಾಗ್ತದಲ್ಲ, ಹಂಗೆ ಆಗ್ತದೆ ಅದು. ಸೊ ಪ್ರೆಸ್ ಆಗ್ತದೆ, ನಮಗಿದು ಗೊತ್ತಾಗೋದಿಲ್ಲ. ನಾವು ಅನ್ಕೊಂಡಿರ್ತೀವಿ ನಾವು ಮೇಲ್ಭಾಗದಲ್ಲಿ ಚೆನ್ನಾಗಿ ಉಳುಮೆ ಮಾಡಿಸ್ತಿದ್ವಿಪ್ಪ ನಾವು, ಭಾಳ ಚೆನ್ನಾಗಿದೆ ಅಂತ. ಸೊ ಅದು ಖಂಡಿತವಾಗಿ ನಾವು ಟ್ರ್ಯಾಕ್ಟರ್ನ ಉಳುಮೆ ಮಾಡಿಸ್ತೇ ಇರೋದ್ರಿಂದಲೇ ನಮಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ನಾವೇನು ಮಾಡ್ತೇವೆ, ಈಗ ನಮಗೆ ಒಂದು ಗಾದೆ ಇದೆಯಲ್ಲ, ದುಡ್ಡು ಕೊಟ್ಟು ರೋಗ ತಂದ್ಕೊಂಡಿದ್ದೀವಿ ಅಂತ. ಹಂಗೆ ನಾವು ದುಡ್ಡು ಖರ್ಚು ಮಾಡಿ ತೆಂಗಿಗೆ ರೋಗ ತರ್ತಾ ಇದ್ದೀವಿ. ಸೊ ಇದು ಎರಡನೇ ಪದ್ಧತಿ ನಾವು ಮಾಡ್ತಾ ಇರೋದು. ಮೂರನೇ ಪದ್ಧತಿ ಏನಂತ ಹೇಳಿದ್ರೆ, ನಾವು ಇತ್ತೀಚೆಗೆ ತೆಂಗಿನಲ್ಲಿ ಬೇರೆ ಬೇರೆ ಅಂತರ್ ಬೆಳೆಗಳನ್ನ ಬೆಳೆದೇ ಬಿಟ್ಬಿಟ್ಟಿದ್ದೀವಿ ನಾವು. ಬೇರೆ ಬೆಳೆ ಬೆಳೆದೇ ಗೊತ್ತಿಲ್ಲ. ತೆಂಗಿನ ತೋಟ ಅಂದ್ರೆ ಬೇರೆ ಏನೂ ಬೆಳೀತಾ ಇಲ್ಲ ಯಾರು. ಆ ತೆಂಗಿನ ಮರನ ಹೇಗೆ ಸೋಮಾರಿ ಬೆಳೆ ಮಾಡಿದಾರೋ ಇವರು ಅಷ್ಟೇ ಸೋಮಾರಿಗಳಾಗ್ಬಿಟ್ಟಿದ್ದಾರೆ. ಯಾರು ತೆಂಗಿನ ತೋಟದಲ್ಲಿ ಏನೂ ಬೆಳೆ ಮಾಡ್ತಾ ಇಲ್ಲ. ಸೊ ಅದು ಆ ಬೆಳೆ ಮಾಡ್ತಿರೋದ್ರಿಂದ ಆ ತೆಂಗಿನ ಮಣ್ಣು ಏನಿದೆ, ಮಣ್ಣು ವರ್ಷ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಗಟ್ಟಿಯಾಗ್ತಾ ಬರ್ತಿರೋದ್ರಿಂದ ಅಲ್ಲಿ ನಾವು ಈ ರೋಗವನ್ನ ಕಾಣ್ತಾ ಇದ್ದೀವಿ. ನಾಲ್ಕನೇದೇನು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಾವು ತೆಂಗಿಗೆ ಇಷ್ಟೀಚೆಗೆ ಕೊಟ್ಟಿಗೆ ಗೊಬ್ಬರ ಹಾಕೋದೇ ನಿಲ್ಲಿಸಿಬಿಟ್ಟಿದ್ದೀವಿ. ಯಾಕೆ ನಮ್ಮಲ್ಲಿ ಬೇರೆ ಬೇರೆ ಕಾರಣ ಹೇಳ್ತಾರೆ ಬಿಡಿ, ಹಸುಗಳಿಲ್ಲ ಸರ್, ಅದಿಲ್ಲ ಸರ್, ಇದಿಲ್ಲ ಸರ್ ಅಂತ. ಅದ್ರದ್ದು ಯಾವುದನ್ನು ಕೇಳೋದಿಲ್ಲ. ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಇಷ್ಟು ಹಾಕಿಸ್ಬೇಕು ಹಾಕಿಸ್ತಬೇಕು. ಹಿಂದೆ ನನಗೆ ಗೊತ್ತಿರೋ ಹಾಗೆ ಒಂದು ಒಂದು ಮರಕ್ಕೆ ಅಟ್ಲೀಸ್ಟ್ ಒಂದು 4-5 ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು. ಈಗ ಯಾರು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇಲ್ಲ. ಕೊಟ್ಟಿಗೆ ಗೊಬ್ಬರ 2 ವರ್ಷಕ್ಕೊಮ್ಮೆನೂ ಹಾಕೋದು ನಿಲ್ಲಿಸಿಬಿಟ್ಟಿದ್ದಾರೆ ಈಗ. ಸೊ ಕೊಟ್ಟಿಗೆ ಗೊಬ್ಬರ ಹಾಕ್ತಿರೋದ್ರಿಂದ ಸೊ ಈ ಏನು ಪದ್ಧತಿಗಳನ್ನ ಬದಲಾವಣೆ, ಇನ್ನೊಂದು 4-5 ಇಂಪಾರ್ಟೆಂಟ್ ನೀರಾವರಿ ಪದ್ಧತಿಗಳು. ನೀರಾವರಿ ಪದ್ಧತಿ ಏನ್ ಮಾಡ್ತಾ ಇದ್ದಾರೆ, ಹಿಂದೆ ಅಟ್ಲೀಸ್ಟ್ ಮಳೆ ಚೆನ್ನಾಗಿ ಬೀಳ್ತಿತ್ತು, ಹೆಂಗೋ ನೀರು ಕಟ್ಟ ಅವಶ್ಯಕತೆ ಇರಲಿಲ್ಲ ಆಗ್ತಿತ್ತು. ಈಗೆಲ್ಲ ನಮ್ಮಲ್ಲಿ ಹಿಂದೆ ನೀರಾವರಿಗೆ ನಾವು ತೆಂಗಿನ ಬೆಳೀತಾ ಇದ್ದೋ, ಅಂದ್ರೆ ಮಳೆಗಾಲಕ್ಕೆ ತೆಂಗಿನ ಬೆಳೀತಾ ಇದ್ದೋ ನಾವು. ಯಾರು ನಮ್ಮಲ್ಲಿ ಬೋರ್ ಇರಲಿಲ್ಲ ಹಿಂದೆ. ನನಗೆ ಗೊತ್ತಿರೋ ಹಾಗೆ ನನ್ನ ತೋಟನೂ ಸಹ ನಾವು ಮಳೆಗೆ ಬೆಳೆಸಿರೋದು ನಾವು. ಈಗೇನ್ ಮಾಡಿದ್ವಿ, ಎಲ್ಲ ಬೋರ್ ಹಾಕ್ಸಿಬಿಟ್ಟಿದೀವಿ, ಮಳೆ ನಿನ್ಸಾಕು ನೀರು ಹಾಯಿಸ್ಬಿಡ್ತೀವಿ ನಾವು. ಸೊ ಆ ನೀರು ಹಾಯಿಸಿದಾಗ ಕನಿಷ್ಠ ಒಂದು ವರ್ಷದಲ್ಲಿ ಅವರು ನನಗೆ ಗೊತ್ತಿರೋ ಪ್ರಕಾರ ವರ್ಷದಲ್ಲಿ ಒಂದು 10-12 ಬಾರಿ ನೀರು ಹಾಯಿಸ್ತಾರೆ. ಅದು ನೀರು ಹೆಂಗ ಹಾಯಿಸ್ತಾರೆ ಅಂತ ಹೇಳಿದ್ರೆ, ತೋಟದಲ್ಲಿ 1/2 ನೀರು ನಿಂತಿರ್ಬೇಕು ಅವ್ರಿಗೆ. ಅಷ್ಟು ಕಂಡ್ರೆ ಅವ್ರಿಗೆ ಸಮಾಧಾನ ಅವ್ರಿಗೆ. ಸೊ 1/2 ನೀರು ನಿಲ್ಲಿಸಿರ್ತಾರಲ್ಲ, ಒಂದು ನೀರು ನಿಲ್ಲಿಸಿದಾಗ ಮಣ್ಣಿನ ಪದರ ಗಟ್ಟಿ ಆಗ್ತದೆ, ಎರಡನೇದು ಮಣ್ಣಿನ ಲವಣಾಂಶಗಳು ಬಂದ ಮೇಲೆ ಸೆಟ್ಲ್ ಆಗ್ತಾವ. ಸೊ ಆ ಸೆಟ್ಲ್ ಆದಂತಾಗ ಮಣ್ಣು ಗಟ್ಟಿ ಆಗ್ತದೆ, ಆಗ ಮಣ್ಣು ಬೇರು ಉಸಿರಾಟ ಮಾಡಕ್ ಆಗೋದಿಲ್ಲ. ಸೊ ಇಷ್ಟು ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ಳೇಬೇಕು. ಈ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗಿನೂ ನಮ್ಮ ತೆಂಗನ್ನ ಬೆಳೆನ ಉಳಿಸ್ಲಿಕ್ಕೆ ಆಗೋದಿಲ್ಲ. ಅದು ಖಂಡಿತ. ನಾವೇನು 2014-15 ಬರಗಾಲ ಬಂದು ನಾವು ತೆಂಗನ್ನ ಕಳ್ಕೊಂಡು ಇನ್ ಮುಂದಕ್ಕೆ ನಾವು ನಮ್ಮ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಈ ರೋಗಗಳಿಂದ ನಾವು ತೆಂಗನ್ನ ನಾಶ ಮಾಡ್ಕೊಳ್ತೀವಿ ನಾವು. ಸೊ ಈ ಪದ್ಧತಿಗಳನ್ನ ಖಂಡಿತವಾಗಿನೂ ನಾನು ಹೇಳೋದು ನಿಮ್ಗೆ ಸ್ವಲ್ಪ ಸರಿ ಕಾಣಿಸಲೇ ಇರ್ಬೋದು. ಏನಪ್ಪ ಇವ್ರು ಈಗ ಹೇಳ್ತಾ ಇದ್ದಾರೆ, ಹಂಗ ನಾನು ಯಾವ್ದಲ್ಲಿ ಉಳುಮೆ ಮಾಡಿಸೋದು, ಯಾವ ರೀತಿ ನೀರು ಕಟ್ಟೋದು, ಯಾವ ಗೊಬ್ಬರ ಹಾಕೋದು, ಯಾವ ರೀತಿ ಮತ್ತೆ ತೆಂಗಿನಿಗೆ ನಾನು ಬೇಸಾಯ ಮಾಡುವಂಥದ್ದು, ತೆಂಗಿನ ಮಧ್ಯೆ ಯಾವ ಬೆಳೆ ಬೆಳೆಯುವಂಥದ್ದು, ಇದೆಲ್ಲ ನಿಮಗೆ ಭಾಳ ಏನೋ ಕಷ್ಟ ಅನ್ನಿಸ್ಬೋದು. ಆದರೆ ಈ ಪದ್ಧತಿಗಳನ್ನ ಬದಲಾವಣೆ ಮಾಡಬೇಕು. ನಮ್ಮ ಹಿರಿಯರು ಖಂಡಿತವಾಗೂ ಎತ್ತುಗಳು ಉಳುಮೆ ಮಾಡಿಸ್ತಿದ್ರು. ನೀವು ಎತ್ತುಗಳು ಉಳುಮೆ ಮಾಡ್ಸಕ್ಕೆ ಬರೋದಿಲ್ವಾ? ತೆಂಗಿನ ತೋಟ ಉಳುಮೆನೇ ಮಾಡಿಸ್ಬೇಡಿ. ಆಯಿತು, ಉಳುಮೆ ಮಾಡಿಸ್ಲೇಬೇಕಾ? ತೆಂಗಿನ ಕಾಂಡದಿಂದ ಆ ಕಡೆ 8 ಈ ಕಡೆ 8 ಬಿಟ್ಬಿಡಿ, ಅದಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಿಡಿ. ಆ ಕಡೆ ಈ ಕಡೆ ಉಳುಮೆ ಮಾಡಿಸ್ಕೊಳ್ಳಿ ನೀವು. ತೆಂಗಿನ ಕಾಂಡದಿಂದ 8 ಬಿಟ್ಬಿಡಿ, ಅದು ಪಾತಿ ಮಾಡ್ದಂಗೆ ಮಾಡಿಬಿಡಿ. ಅಲ್ಲಿಗೇನು ಡಿಸ್ಟರ್ಬ್ ಮಾಡ್ಬಿಡಿ ನೀವು. ಅದ್ರ ಅದ್ರಲ್ಲಿ ಹುಲ್ ಬೆಳ್ಕೊಳ್ಳಿ, ಗಿಡ ಏನಾದ್ರು ಬೆಳ್ಕೊಳ್ಳಿ, ಅಲ್ಲಿ ಆ ಪೋರ್ಷನ್ ಡಿಸ್ಟರ್ಬ್ ಮಾಡ್ಬಿಡಿ ನೀವು. ಸುತ್ತಮುತ್ತ ಉಳುಮೆ ಮಾಡಿಸ್ಕೊಳ್ಳಿ. ಅಲ್ಲಿಗೇನ್ ಮಾಡಿ, ವರ್ಷಕ್ಕೆ 3-4 ಸಲ ಉಳುಮೆ ಸನ್ನೆಮ್ ಡಯಾಂಚ್ ಹಾಕಿ ಬಿಟ್ಬಿಡಿ ಅದನ್ನ, ಹಂಗೆ ಕಟ್ ಮಾಡಿ ಬಿಟ್ಬಿಡಿ ಅದನ್ನ. ಸೊ ನೆಕ್ಸ್ಟ್ ಏನಾದ್ರೂ ಮನೆ ಗೊಬ್ಬರ ಎಷ್ಟು ಸಾಧ್ಯವೋ ಅಷ್ಟು ಗೊಬ್ಬರ ಹಾಕಿ ನೀರನ್ನು ಕಟ್ಟಬೇಕಾ? ಖಂಡಿತವಾಗಿ ನೀವು ನೀರನ್ನು ನಿಲ್ಲಿಸ್ಬಿಡಿ ಅದ್ರ ಮೇಲೆ. ಎಷ್ಟು ಕಡಿಮೆ ಕೊಡ್ತೀರೋ ಅಷ್ಟು ಕಡಿಮೆ ಕೊಡಿ ದಿನಕ್ಕೆ ನೀವು ಕಡಿಮೆ ಎಷ್ಟು ಅದಕ್ಕೆ. ಆಮೇಲೆ ತೆಂಗಿನ ತೋಟ ನೀರನ್ನು ಕೇಳೋದಿಲ್ಲ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಕಾರ್ಯಕ್ರಮ ಮುಗಿದಕ್ಕಿಂತ ಮೊದಲು, ನೀವು ನಮ್ಮ ದೇವಸ್ಥಾನಗಳ ಮುಂದೆ ಅಥವಾ ಛತ್ರಗಳ ಮುಂದೆ ತೆಂಗಿನ ತೋಟ ಬೆಳೆಸಿರ್ತಾರೆ, ಎಷ್ಟು ಜನ ಬೆಳೆಸಿರ್ತಾರೆ? ಯಾರು ನೀರು ಕಟ್ತಾರೆ ಅಲ್ಲಿ? ಯಾರು ನೀರು ಕಟ್ಟೋದಿಲ್ಲ. ಅದ್ರ ಸುತ್ತ ಹುಲ್ ಬೆಳ್ಕೊಂಡಿರ್ತದೆ, ಅದು ಮೇಲೆ ಬಂದ ತೋಟ ಭಾಳ ಚೆನ್ನಾಗಿರ್ತದೆ. ಅದನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕು. ತೆಂಗಿನ ಗಿಡಕ್ಕೆ ನಾವು ಸ್ವಾಭಾವಿಕವಾಗಿ ಬೆಳೀಲಿಕ್ಕೆ ಬಿಡಬೇಕು. ಎಷ್ಟು ಒಳ್ಳೇದನ್ನೋ ಅಷ್ಟು ಒಳ್ಳೇದು ಮಾಡಬೇಕು. ಖಂಡಿತವಾಗಿಯೂ ತೆಂಗಿನ ಗಿಡಕ್ಕೆ ನಾವು ಎಷ್ಟು ಅದಕ್ಕೆ ಡಿಸ್ಟರ್ಬ್ ಮಾಡ್ತೀವೋ ಅಷ್ಟು ಅದು ತೊಂದರೆ ಆಗ್ತದೆ, ಮತ್ತೆ ತೊಂದರೆ ಗಿಡಗಳು ಸಾಯಲಿಕ್ಕೆ ಹೋಗ್ತವೆ. ಸೊ ಇಷ್ಟು ನಿಮಗೆ ಸಾರಾಂಶ ಕೊಟ್ಟಿದ್ದೀನಿ. ಇನ್ನು ಮಾತಾಡಲಿಕ್ಕೆ ಸಾಕಷ್ಟು ವಿಷಯಗಳಿದೆ ತೆಂಗಿನ ಬಗ್ಗೆ. ಇಷ್ಟು ಮಾತ್ರ ನಿಮ್ಗೆ ಹೇಳಿದ್ದೀನಿ ರೈತ ಬಾಂಧವರಿಗೆ, ನೀವು ಇಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ತೆಂಗನ್ನು ಎಷ್ಟು ಸ್ವಾಭಾವಿಕವಾಗಿ ಬೆಳಿಬೋದು ಅಷ್ಟು ಸ್ವಾಭಾವಿಕವಾಗಿ ಬೆಳೀರಿ. ಅಷ್ಟು ಸ್ವಾಭಾವಿಕವಾಗಿ ಬೆಳೆದ್ರೆ ಮಾತ್ರ ತೆಂಗಿನ ತೋಟಗಳನ್ನ ಮುಂದಿನ ದಿವಸಗಳಲ್ಲಿ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಳೆಗಾಲದಲ್ಲಿ ತೆಂಗಿನ ತೋಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗೆ ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಫಲಸಿರಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂಧನ್. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಪ್ರೀತಿಯ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:12. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. ರಾತ್ರಿ 9:00 ಕಾರ್ಯಕ್ರಮ ಯುವವಾಣಿ. ಇದರಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ. ಪ್ರಸ್ತುತಿ ಸ್ವರ್ಣದಾಸ್ ಎಚ್ವಿ. 9:30 ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ನಾಟಕ ಮಾಡಿದ್ದುಣ್ಣು ಮಹಾರಾಯ, ರಚನೆ ಸುದರ್ಶನ ದೇಸಾಯಿ, ನಿರ್ದೇಶನ ಅನಿಲ್ ದೇಸಾಯಿ. 10:30 ಸಂಗೀತ ರೂಪಕ ಕಲಾ ಸಂಪನ್ನರು, ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ವಿಶೇಷ ಸ್ವರ ಸರಣಿಯಲ್ಲಿ ಕಂಚುಕಂಠಶ್ರೀ ಬಿಡಾರಂ ಕೃಷ್ಣಪ್ಪ ನಾದರೂಪಕ, ರಚನೆ ಪರಿಕಲ್ಪನೆ ಮತ್ತು ನಿರ್ಮಾಣ ಎಂಆರ್ ಸತ್ಯನಾರಾಯಣ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಡಾ ಬಸವರಾಜ ಬಿ ಉತ್ತಂಗಿ ಅವರಿಂದ. 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ.